ಕುಲಭೈರಾಲು ಆ ಕುಲಭೈರಾಲು ಹಿಮ ಬಿಲ್ದುವೂಲಿ ನಾ ಚೆಲಿ ಒಡಿಲೋನ ಪವಡಿಲ್ಸನ ಆ ಕುಲಭೈರಾಲು ಹಿಮ ಬಿಲ್ದುವೂಲಿ ನಾ ಚೆಲಿ ಒಡಿಲೋನ ಪವಡಿಲ್ಸನ ಕಾನಿಯದ ಚೇರ್ಚಿ ಲಾಲಿಂಚನು ನೇನು ನೀಗು ರಾಗತಾಡಂ ನೀವು ನಾಕು ವೇದನಾದಂ ಉರಿಸೇನು ಬಿರಿಜಲ್ಲುಲೇ ಒಗಟೈ ಏನು ಇರುಚೂಪುಲೇ ಅನುಬಂಧಾಲು ವಿರಿಸೇನು ಪನ್ನೀರು ಚಿಲಿಕೇನು ಶೃಂಗಾರ ಮುನಕೀವೆ ಶ್ರೀಕಾರ ಮೇ ಕಾವೆ ಕುರಿಸೇನು ಬಿರಿಜಲ್ಲುಲೇ ಒಗಟೈ ಏನು ಇರು ಚೂಪುಲೇ ತಲಪುಲ ಮಾಟುಲ್ಲೋ ಬಲಪುಲ ತೋಟಲ್ಲೋ ಊಹಲು ಪಲಿಕೆಚು ಕಲದೇವಿಟೋ ಪೆದವುಲ ತೆರಳೋನ ಮಧುರಾಲ ಸಿರಿವಾನ ಮಧುರಿ ಮಲಂದಿಂಚು ಸುಧಲೇಮಿಟೋ ಪರವಶಮೇ ಸಾಗಿ ಬರುವಾಲು ಜನರೇಗಿ ಮನಸುದು ಕರಿಗಿಲ್ಚು ಸುಖಮೇವಿಟೋ ರಾಗಬಂಧಂ ಆರಿಸೇನು ಬಿರಿಜಲ್ಲುಲೇ ಒಗಟೈ ಏನು ಇರು ಚೂಪುಲೇ ಅನುಬಂಧಾಲು ಬಿರಿಸೇನು ಪನ್ನೀರು ಚಿಲಿಕೇನು ಶೃಂಗಾರ ಮುನಕಿವೆ ಶ್ರೀಕಾರ ಮೇ ಕಾವೆ ಕುರಿಸೇನು ಬಿರಿಜಲ್ಲುಲೇ ಒಗಟೈ ಏನು ಇರು ಚೂಪುಲೇ